ವರ್ಗಾವಣೆ ಹೊಂದಿ ಹೊಂದಿದ ಆ ಒಂದು ಸ್ಥಳದಲ್ಲಿ ತಮ್ಮ ಕ್ರಿಯೆಗಳನ್ನು ತೋರಿಸುವಂತ ಈ ಸಾವಯವ ಸಂಯುಕ್ತ ಪದಾರ್ಥಗಳನ್ನ ನಾವು ಸಸ್ಯ ವರ್ಧಕಗಳು ಅಥವಾ ಪ್ರಚೋದಕಗಳು ಅಥವಾ ಚೋದಕಗಳಂತ ಕರಿಬಹುದು. ಈಗ ನಾವು ನೋಡಿ, ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಈ ಏನು ಹಾರ್ಮೋನ್ಗಳು ಅನಿಮಲ್ಸ್ ಅಲ್ಲಿನೂ ಅಥವಾ ಪ್ರಾಣಿಗಳಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ ಅಥವಾ ಮನುಷ್ಯನಲ್ಲಿಯೂ ಸಹ ಈ ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇರ್ತವೆ. ಅದೇ ತರನಾಗಿ ಈ ಹಾರ್ಮೋನ್ಗಳು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ. ಈ ಸಸ್ಯಗಳಲ್ಲಿ ಇರುವಂತಹ ಹಾರ್ಮೋನ್ಗಳು ಮತ್ತು ಈ ಪ್ರಾಣಿಗಳಲ್ಲಿ ಉತ್ಪನ್ನ ಆದಂತಹ ಹಾರ್ಮೋನುಗಳಿಗೆ ಕೆಲವು ವ್ಯತ್ಯಾಸ ಇದೆ. ನಾನು ಮೊದಲು ಹೇಳಿದ ಹಾಗೆ ಈ ಸಸ್ಯ ವರ್ಧಕಗಳು ಅಥವಾ ಚೋದಕಗಳು ಸಸ್ಯದ ಎಲ್ಲ ಭಾಗಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ ಹೆಚ್ಚಿನ ಪ್ರಮಾಣದಲ್ಲಿ. ನಿಮ್ಗೆ ಗೊತ್ತಿರಬಹುದು ಈ ಸಸ್ಯದ ಚಿಗುರು ಒಡೆಯುವಂತ ಭಾಗ ಆಗಿರ್ಬೋದು ಅಥವಾ ಎಲ್ಲಿ ಈ ಬೆಳವಣಿಗೆ ಆಗ್ತಾ ಇರ್ತದಲ್ಲ ಆ ಒಂದು ವರ್ಧನೋತ್ತಕ ಅಂಗಾಂಶಗಳಂತ ಹೇಳ್ತೇವೆ. ಆ ವರ್ಧನೋತ್ತಕ ಅಂಗಾಂಶಗಳಲ್ಲಿ ಈ ಸಸ್ಯ ಪ್ರಚೋದಕಗಳು ಉತ್ಪಾದನೆ ಹೊಂದಿ ಇತರ ಭಾಗಗಳಿಗೆ ಸಾಗಣೆ ಹೊಂದಿ ತಮ್ಮ ಕ್ರಿಯೆಯನ್ನು ತೋರಿಸ್ತಾ ಇರ್ತವೆ. ಹಾಗಾಗಿ ಈ ಏನು ಈ ಸಸ್ಯ ವರ್ಧಕಗಳು ಅಥವಾ ಚೋದಕಗಳನ್ನು ನಾವು ಸಂಕೇತ ವಾಹಕಗಳೆಂದೂ ಸಹ ಕರಿಬಹುದು. ಯಾಕೆ ಈ ಸಂಕೇತ ವಾಹಕಗಳು ಅಂತ ಕರಿತೇವೆ ಅಂತಂದ್ರೆ, ಈ ಭೂಮಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಭೂಮಿಯಲ್ಲಿ ಏನಾದರೂ ತೇವಾಂಶ ಕಡಿಮೆ ಆಗಿರ್ಬೋದು ಅಥವಾ ವಾತಾವರಣದಲ್ಲಿ ಏನಾದರೂ ವೈಪರೀತ್ಯಗಳನ್ನು ನೋಡಿದಾಗ ಆ ಒಂದು ಏನು ಬದಲಾವಣೆಗಳನ್ನ ಸಸ್ಯಗಳಿಗೆ ಮುಟ್ಟಿಸುವಂತ ಕಾರ್ಯವನ್ನು ಮಾಡುವಂತ ಈ ಪದಾರ್ಥಗಳಿದಾವಲ್ಲ, ಈ ಸಾವಯವ ಪದಾರ್ಥಗಳು, ಹಾಗಾಗಿ ಇವುಗಳನ್ನು ನಾವು ಸಂಕೇತ ವಾಹಕಗಳು, ಸಂದೇಶ ವಾಹಕಗಳು ಅಂತ ಕರಿತೇವೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬಹುದು ಏನು ಈ ಮಾನವ ಆಗಿರ್ಬೋದು ಅಥವಾ ಸಸ್ಯ ಆಗಿರ್ಬೋದು, ಇವು ಮಿಲಿಯನ್ ಟ್ರಿಲಿಯನ್ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಹಾಗಾಗಿ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಏನು ಈ ಸಂಕೇತ ವಾಹಕಗಳ ಮುಖಾಂತರನೇ ಈ ಒಂದು ತಮ್ಮ ಕಾರ್ಯಗಳನ್ನ ಕೈಗೊಳ್ತಾ ಇರ್ತವೆ. ಆ ಒಂದು ಸಮಯದಲ್ಲಿ ಈ ಎಲ್ಲವನ್ನು ಏನು ಈ ಸಸ್ಯಗಳಲ್ಲಿ ನಡೆಯುವಂತಹ ಕ್ರಿಯೆಗಳು ಏನ್ ನಡೀತಾವಲ್ಲ ಅವುಗಳನ್ನು ನಿಯಂತ್ರಿಸುವಂತ ಅಥವಾ ಅವುಗಳನ್ನು ಹೆಚ್ಚಿಗೆ ಅಥವಾ ಅವುಗಳನ್ನು ಕಡಿಮೆ ಅಥವಾ ಕುಂಠಿತಗೊಳಿಸುವಂತ ಕಾರ್ಯಗಳನ್ನು ಮಾಡುವಂತ ಆ ಯಾವ್ಯಾವ ಈ ಪದಾರ್ಥಗಳಿದಾವಲ್ಲ ಅವು ಎಲ್ಲವೂ ಈ ಸಸ್ಯವರ್ಧಕ ಅಥವಾ ಪ್ರಚೋದಕಗಳ ಅಡಿಯಲ್ಲಿ ಬರ್ತಾವ ಅಂತ ಹೇಳ್ಬೋದು. ಈಗ ನೋಡಿ, ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಉತ್ಪನ್ನ ಮಾಡ್ಕೊಂತವೆ, ತಾವೇ ಬದುಕುತ್ತವೆ. ಅದರ ಜೊತೆಗೆ ಹೇಗೆ ಮನುಷ್ಯನ ತರ ಈ ವಿಟಮಿನ್ಸ್ ಆಗಿರ್ಬೋದು ಅಥವಾ ಈ ಏನು ಈ ಹಾರ್ಮೋನ್ಗಳಾಗಿರ್ಬೋದು ಅದು ಹೇಗೆ ಅದೇ ತರನಾಗಿಯೂ ಸಸ್ಯಗಳಲ್ಲಿ ವಿಟಮಿನ್ ಜೊತೆ ಬದಲಾಗಿ ಈ ಸಸ್ಯ ಪ್ರಚೋದಕಗಳು ಬೇಕಾಗ್ತವೆ. ಬಟ್ ಇವುಗಳಿಗೂ ಮತ್ತು ಈ ನ್ಯೂಟ್ರಿಯಂಟ್ಸ್ ಅಂತ ಏನು ಕರಿತೇವಲ್ಲ ಪೋಷಕಾಂಶಗಳು, ಅವೇ ಬೇರೆ, ಈ ಸಸ್ಯ ವರ್ಧಕಗಳು ಅಥವಾ ಪೋಷಕಗಳೇ ಬೇರೆ. ಬಟ್ ಇವುಗಳು ಸುಮಾರು ಈ ಏನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೀಜ ಮೊಳಕೆ ಹೊಡೆಯುವುದರಿಂದ ಹಿಡ್ಕೊಂಡು ಏನು ಈ ಎಲೆ ಉದುರಿ ಸಾಯುವ ಸಸ್ಯ ಸಾಯುವ ಹಂತದವರೆಗೂ ವಿವಿಧ ಸಸ್ಯಗಳ ಬೆಳವಣಿಗೆ ಹಂತದಲ್ಲಿ ತಮ್ಮ ಕಾರ್ಯಗಳನ್ನ ಈ ಕೈಗೊಳ್ಳುವಂತ ಈ ಪದಾರ್ಥಗಳನ್ನು ನಾವು ಸಸ್ಯವರ್ಧಕ ಅಥವಾ ಪ್ರಚೋದಕ ಅಂತ ಕರಿತೀವಿ. ಅದೇ ತರನಾಗಿ ಮಾರ್ಕೆಟ್ ಅಲ್ಲಿ ನಾವು ಹೇಳಿದ ಈಗ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರೀತಾರೆ. ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇಸ್ ಎ ಬ್ರಾಡರ್ ಟರ್ಮ್, ಅದು ಈ ಎಲ್ಲವನ್ನು ಒಳಗೊಂಡಿರ್ತವೆ. ಅಂದ್ರೆ ಸಸ್ಯ ಪ್ರಚೋದನೆ ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಮಾಡುವಂತಹ ಈ ವರ್ಧಕಗಳನ್ನು ಸಹ ಒಳಗೊಂಡಿರ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಅಥವಾ ನಿಧಾನಗೊಳಿಸುವಂತಹ ಈ ಸಾವಯವ ಪದಾರ್ಥಗಳನ್ನು ಒಳಗೊಂಡಿರ್ತವೆ. ಅದರ ಜೊತೆಗೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಪದಾರ್ಥಗಳನ್ನು ಒಳಗೊಂಡು ಆಲ್ ಏನು ಈ ಮೂರು ಗುಂಪುಗಳನ್ನ ಏನು ವಿಂಗಡಿಸಿದೆವಲ್ಲ ಅವುಗಳನ್ನು ಎಲ್ಲವನ್ನು ಸೇರಿ ನಾವು ಈಸ್ ಎ ಬ್ರಾಡರ್ ಆಗಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೇವೆ. ಬಟ್ ಆಲ್ರೆಡಿ ಹೇಳಿದೆ, ಇದರಲ್ಲಿ ಮುಖ್ಯವಾಗಿ ನಾವು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ ಮತ್ತು ಈ ಕೃತಕವಾಗಿ ಮಾನವ ನಿರ್ಮಿತ ಈ ಸಂಶ್ಲೇಷಿತ ಪದಾರ್ಥಗಳು ಇವು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತವೆ. ಏನು ಈ ಮಾನವ ನಿರ್ಮಿತ ಸಂಶ್ಲೇಷಿತ ಪದಾರ್ಥಗಳು ಅಂತಂದ್ರೆ, ಸಸ್ಯಗಳಲ್ಲಿ ಏನು ಉತ್ಪನ್ನ ಆಗಿರ್ತಾವಲ್ಲ ಈ ಸಾವಯವ ಪದಾರ್ಥಗಳನ್ನ ಸ್ಟ್ರಕ್ಚರ್ ಅಂತ ಅದನ್ನ ತಿಳ್ಕೊಂಡು ಅದೇ ತರನಾಗಿ ಅವುಗಳನ್ನ ಮನುಷ್ಯರು ಈ ಮಾನವ ನಿರ್ಮಿತ ವಸ್ತುಗಳಾಗಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರ್ತಾರೆ ಅಂತ ಹೇಳಿ. ಈ ಮುಖ್ಯವಾಗಿ ಏನು ಈ ಹಾರ್ಮೋನ್ಗಳಿದಾವಲ್ಲ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ನಾವು ಏನ್ ಕರಿತೇವಲ್ಲ, ಇವುಗಳನ್ನು ಮುಖ್ಯವಾಗಿ ಒಂದು ಐದು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ಬಹುದು. ಅವುಗಳು ಯಾವ್ಯಾವ ಅಂತಂದ್ರೆ, ಮೊದಲನೇದಾಗಿ ಆಕ್ಸಿನ್ ಅಂತ ಕರೀತಾರೆ. ಈ ಆಕ್ಸಿನ್ ಇದೆಯಲ್ಲ, ಮೊಟ್ಟ ಮೊದಲನೇದಾಗಿ ಸಸ್ಯಗಳಲ್ಲಿ ಉತ್ಪನ್ನ ಆಗುವಂತ ಈ ಆಕ್ಸಿನ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಇದು ಮೊದಲನೇ ಹಾರ್ಮೋನ್ ಅಂತ ಹೇಳ್ಬೋದು. ಈ ಆಕ್ಸಿನ್ ಅನ್ನೋದು ಈ ಸಸ್ಯಗಳ ತುದಿಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಸಸ್ಯಗಳ ತುದಿಗಳು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗುವಂತ ಭಾಗ ಅಂತ ಹೇಳ್ಬೋದು. ಆ ಭಾಗದಲ್ಲಿ ಉತ್ಪನ್ನ ಆಗಿ ಕಡಿಮೆ ಪ್ರಮಾಣದಲ್ಲಿ ಅದು ಈ ಜೀವಕೋಶಗಳ ಮುಖಾಂತರ, ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಗಳ ಮುಖಾಂತರ ಸಸ್ಯದ ಬೇರೆ ಭಾಗಕ್ಕೆ ಸಾಗಣೆ ಹೊಂದಿ ತನ್ನ ಕ್ರಿಯೆಗಳನ್ನ ತೋರಿಸ್ತಾ ಇರ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಆಕ್ಸಿಜನ್ ಹೇಳಿದ್ನಲ್ಲ ಮೊದಲನೇ ಹಾರ್ಮೋನು, ಇದು ಏನು ಈ ವರ್ಧನೋತ್ತಕ ಅಂಗಾಂಶಗಳು ಈ ಬೇರಿನ ತುದಿಗಳಾಗಿರ್ಬೋದು ಅಥವಾ ಈ ಚಿಗುರಿನ ತುದಿಗಳಾಗಿರ್ಬೋದು ಅಥವಾ ಈ ಪಕ್ಕೆಲ್ಬಲ್ಲಿ ಬರುವಂತ ಈ ಏನು ಬಡ್ಸ್ ಅಂತ ಕರಿತೇವಲ್ಲ ಮೊಗ್ಗುಗಳಂತ ಕರಿತೇವಲ್ಲ ಆಕ್ಸಿಲರಿ ಬಡ್ಸ್ ಪ್ರೊಡಕ್ಟ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದೆ. ಗಾತ್ರವನ್ನ ಹೆಚ್ಚಿಸಬಹುದು ಮತ್ತೆ ಈ ಪರಾಗಸ್ಪರ್ಶ ಇಲ್ಲದೆ ನಾವು ಹಣ್ಣುಗಳನ್ನ ಉತ್ಪಾದನೆ ಮಾಡಬಹುದು. ಮತ್ತೆ ಅದೇ ತರನಾಗಿ ಏನು ಆಕ್ಸಿನ್ ಇದೆಯಲ್ಲ, ಈ ಹೂಗಳೇನಾದ್ರೂ ಉದುರ್ತಾ ಇದಾವೆ ಅಂತಂದ್ರೆ, ಅಥವಾ ಏನು ಕಾಯಿಗಳು ಕಟ್ತಾ ಇಲ್ಲ, ಕಾಯಿಗಳು ಉದುರ್ತಾ ಇದಾವೆ ಅಂತಂದ್ರೆ, ಅಂತ ಸಂದರ್ಭದಲ್ಲಿಯೂ ನಾವು ಆಕ್ಸಿನ್ ಅನ್ನ ಸ್ಪ್ರೇ ಮಾಡಬಹುದು. ಇದರ ಕಾರ್ಯ ಹೇಳಬಹುದು. ಅದರ ಜೊತೆಗೆ ಮುಖ್ಯವಾಗಿ ಏನು ಈ ಆಕ್ಸಿನ್ ಇದೆಯಲ್ಲ, ಆಕ್ಸಿನ್ ಜೊತೆಗೆ ಇನ್ನೊಂದು ಹಾರ್ಮೋನ್ ಇದೆ, ಅದನ್ನ ನಾವು ಸೈಟೋಕೈನಿನ್ ಅಂತ ಕರಿತೀವಿ. ಸೊ ಏನಿದೆ ಅಲ್ಲ ಈ ಆಕ್ಸಿನ್ ಮತ್ತು ಈ ಸೈಟೋಕೈನಿನ್, ಈ ಎರಡು ಹಾರ್ಮೋನ್ಗಳು ಈ ಬಹಳ ಮುಖ್ಯ. ಯಾಕಂದ್ರೆ ಈ ಎರಡು ಹಾರ್ಮೋನ್ಗಳು ಇವೇನು ಸಸ್ಯಗಳಲ್ಲಿ ಉತ್ಪಾದನೆ ಆಗಲಿಲ್ಲ ಅಂತಂದ್ರೆ ಸಸ್ಯದ ಬೆಳವಣಿಗೆನೆ ಆಗೋದಿಲ್ಲ. ಅಂದ್ರೆ ಆ ರೀತಿಯಾದ ಈ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಎರಡು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಯನ್ನ ನಿಯಂತ್ರಿಸ್ತಾ ಇರ್ತವೆ. ಹಾಗಾಗಿ ಈ ಅಂಗಾಂಶ ಕೃಷಿಯಲ್ಲಿ ನಾವು ಏನು ಬೇರು ಬೇಕು ಅಂತಂದಾಗ ಈ ಆಕ್ಸಿಜನ್ ಪ್ರಮಾಣ ಈ ಸೈಟೋಕೈನಿನ್ಗಿಂತ ಈ ಸ್ವಲ್ಪ ಜಾಸ್ತಿ ಮಾಡಿದಾಗೆ ಬೇರು ಬರ್ತದೆ. ಈಗ ಈ ಸೈಟೋಕೈನಿನ್ ಪ್ರಮಾಣ ಈ ಆಕ್ಸಿಜನ್ಗಿಂತ ಸ್ವಲ್ಪ ಪ್ರಮಾಣ ಹೆಚ್ಚಿಸಿದಾಗ ನಾವು ಈ ಚಿಗುರಿನ ಬೆಳವಣಿಗೆಯನ್ನ ನೋಡಬಹುದು. ಹಾಗಾಗಿ ಏನು ಈ ರೇಷಿಯೋ, ಈ ಅನುಪಾತ ಇದೆಯಲ್ಲ, ಆಕ್ಸಿಜನ್ ಮತ್ತು ಸೈಟೋಕೈನಿನ್ ಅನುಪಾತ ಈ ಅಂಗಾಂಶ ಕೃಷಿಯಲ್ಲಿ ಬಹಳ ಮುಖ್ಯ. ಅದರಿಂದ ನಾವು ಸಸ್ಯಗಳನ್ನ ಪಡಿಬಹುದು. ಅದು ಮುಖ್ಯವಾಗಿ ಇದು ಆಕ್ಸಿಜನ್ ಕಾರ್ಯಗಳಂತ ಹೇಳಬಹುದು. ಅದರ ಜೊತೆಗೆ ವಿತಿನ್ ಆಕ್ಸಿಜನ್ ಅಲ್ಲಿ ಎರಡು ಮೂರು ಗುಂಪುಗಳನ್ನ ವಿಂಗಡಿಸಿದ್ರೆ ಅಂತ ಹೇಳಬಹುದು. ಆಕ್ಸಿಜನ್ ಅದರಲ್ಲಿ ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಇಂಡೋಲ್ ಗ್ರೂಪ್ ಅಂತ ಕರಿಬಹುದು. ಇಂಡೋಲ್ ಅಂತಂದ್ರೆ ಯಾವುದೇ ಏನು ಈ ಸಾವಯವ ಪದಾರ್ಥ ಇದೆ ಅಲ್ಲ, ಆಕ್ಸಿಜನ್ ಇಂಡೋಲ್ ಇಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದ್ರೆ ಇಂಡೋಲ್ ಎಸ್ಟಿಕ್ ಎಸಿಡ್ IAA ಅಂತ ಕೇಳಿರಬಹುದು. IBA ಅಂದ್ರೆ ಅದು ನಾವು ರೂಟಿಂಗ್ ಹಾರ್ಮೋನ್ ಅಂತ ಯೂಸ್ ಮಾಡ್ತೇವೆ, ಇಂಡೋಲ್ ಬಿಟ್ರಿಕ್ ಎಸಿಡ್, ಅದು ಸಹ ಈ ಆಕ್ಸಿಜನ್ ಇಂಡೋಲ್ ಗ್ರೂಪ್ ಅಂತ ಹೇಳಬಹುದು. ಎರಡನೇ ಈ ಆಕ್ಸಿಜನ್ ಕಂಪೌಂಡ್ ಫಿನಾಕ್ಸಿ ಕಂಪೌಂಡ್ಸ್ ಅಂತ, ಅದು ಯಾವುದು ಅಂತಂದ್ರೆ ಟ್ರೈಕ್ಲೋರೋಫಿನಾಕ್ಸಿ ಎಸ್ಟಿಕ್ ಎಸಿಡ್ ಅಂತ. ಈ ಎರಡು ಏನಿದಾವಲ್ಲ, ಇವು ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಗುಂಪುಗಳಾಗಿದ್ರು ಕಡಿಮೆ ಪ್ರಮಾಣದಲ್ಲಿ ಮಾತ್ರ ನಾವು ಇವುಗಳನ್ನ ಸಸ್ಯಗಳ ಬೆಳವಣಿಗೆಗೆ ಉಪಯೋಗಿಸಬಹುದು. ನಾವೇನಾದ್ರೂ ಈ ಆಕ್ಸಿಜನ್ ಕಂಪೌಂಡ್ ಏನು ಈ 2,4-D 2,4-5-T ಇದಾವಲ್ಲ, ಇವುಗಳನ್ನ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಸಾಂದ್ರತೆಯನ್ನು ಹೆಚ್ಚಿಸಿದಾಗ ಅದು ಈ ಕಳೆನಾಶಕ್ಕಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಎಸ್ಪೆಷಲಿ ಏನು ಈ 2,4-D ಇದೆಲ್ಲ ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು PPM ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಆ ಒಂದು ಪ್ರಮಾಣದಲ್ಲಿ ಮಾತ್ರ ನಾವು ಸಸ್ಯಗಳಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಅದು ನೋಡಿ ಇಂಡೋಲ್ ಗ್ರೂಪ್ ಆದ ನಂತರ ಫಿನಾಕ್ಸಿ ಕಂಪೌಂಡ್, ಇನ್ನೊಂದು ಮೂರನೇ ಗ್ರೂಪ್ ನಾಪ್ತಲಿನ್ ಕಂಪೌಂಡ್ಸ್ ಅಥವಾ ಪದಾರ್ಥಗಳು ಅಂತ ಹೇಳಬಹುದು. ನಾಪ್ತಲಿನ್ ಅಂದ್ರೆ ಆ ವರ್ಡ್ ನಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಂತ NA ಅಂತ ಕೇಳಿರಬಹುದು. ನಾಪ್ತಲಿನ್ ಎಸ್ಟಿಕ್ ಎಸಿಡ್ NA ಇದು ಮಾರ್ಕೆಟ್ ಅಲ್ಲಿ ಇದು ಫ್ಲಾನೋಫಿಕ್ಸ್ ಅಂತ ಕರೀತಾರೆ, ಇದು ಸಹ ಮಾರ್ಕೆಟ್ ಅಲ್ಲಿ ಸಿಗ್ತದೆ NA ಅಂತ. ಬಟ್ ಅದನ್ನ ಹೇಳಿದ್ನೆಲ್ಲ ಏನು ಈ ಹಾರ್ಮೋನಿಗಳಿದೆವಲ್ಲ, ನಾವು ಏನು ಈ ಕೀಟನಾಶಕ ಅಥವಾ ಈ ರೋಗನಾಶಕಗಳ ತರ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬಾರ್ದು. ಇದನ್ನು PPM ಆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಮಾತ್ರ ನಾವು ಉಪಯೋಗ ಮಾಡಬೇಕಾಗ್ತದೆ. ಒಂದೊಂದು ಬೆಳೆಗೆ ನಾವು ಅವನ್ನು ಒಂದೊಂದು ತರನಾದ ಒಂದು ನಾವು ಈ ಹಾರ್ಮೋನ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಮುಖ್ಯವಾಗಿ ಈ ಕಾರ್ಯಗಳನ್ನು ನೋಡಬೇಕು ಅಂತಂದ್ರೆ, ಸೊ ಇವು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ಸ್ ಜೀವಕೋಶಗಳ ವಿಭಜನೆ ಮತ್ತು ಅದರ ಗಾತ್ರ ಅಥವಾ ಏನು ಬೇರಿನ ಬೆಳವಣಿಗೆಯಲ್ಲಿ ತಮ್ಮ ಕಾರ್ಯವನ್ನು ಕೈಗೊಳ್ತವೆ. ಸೊ ಅದರ ಆಧಾರದ ಮೇಲೆ ನಾವು ನಮಗೇನಾದರೂ ಬೆಳವಣಿಗೆ ಆಗ್ಬೇಕಾ ಸಸ್ಯಗಳಲ್ಲಿ, ಅಥವಾ ಈ ಏನು ಹಣ್ಣು ಮತ್ತು ಕಾಯಿ ಉದುರನ್ನ ತಡೆಗಟ್ಟಬೇಕಾ, ಅಥವಾ ಇನ್ನು ನಮ್ಮ ಏನು ಏನು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾ, ಅದರ ಆಧಾರದ ಮೇಲೆ ಇವು ಈ ಆಕ್ಸಿಜನ್ ಕಂಪೌಂಡ್ಸ್ ನಾನು ಉಪಯೋಗ ಮಾಡಬೇಕಾಗ್ತದೆ. ಇದು ಇಷ್ಟು ಆಕ್ಸಿಜನ್ಸ್. ಇನ್ನೊಂದು ಮುಖ್ಯ ಹಾರ್ಮೋನು ಜಿಬ್ಬರ್ಲಿನ್ಸು ಅಂತ. ಜಿಬ್ಬರ್ಲಿನ್ಸು ಇದು ಮಾನವ ನಿರ್ಮಿತ ಕೃತಕ ಸಂಶ್ಲೇಷಿತ ಈ ವಸ್ತು ಆಗಿರುವುದಿಲ್ಲ. ಈ ಹೆಚ್ಚಿನ ಪ್ರಮಾಣದಲ್ಲಿ ಏನು ಈ ಜಿಬ್ಬರ್ಲಿನ್ಸ್ ಅಂತ ಏನು ಹಾರ್ಮೋನ್ ಇದೆಯಲ್ಲ, ಇದು ಈ ಫಂಜಾಯಿ ಅಥವಾ ಏನು ನಾವು ಫಂಗಸ್ ಅಂತ ಏನು ಕರಿತೇವಲ್ಲ, ಅವು ಮತ್ತು ಈ ಸಸ್ಯಗಳಿಂದ ಅದನ್ನ ಸಂಸ್ಕರಿಸಿ ಅದನ್ನ ನಾವು ಅದನ್ನ ಅವರು ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಏನು ಈ ಜಿಬ್ಬರ್ಲಿನ್ಸ್ ಇದೆಯಲ್ಲ, ಈ ಜಿಬ್ಬರ್ಲಿನ ಮುಖ್ಯ ಕಾರ್ಯ ಸಸ್ಯಗಳ ಕಾಂಡದ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಕಾಂಡದ ಬೆಳವಣಿಗೆ ಆಗಬೇಕು ಅಂತಂದ್ರೆ ಜೀವಕೋಶ ವಿಭಜನೆ ಆದ ನಂತರ ಕಾಂಡದ ಗಾತ್ರ ಅಥವಾ ಅದರ ನೀಳತೆ ಹೆಚ್ಚಾದಾಗ ಮಾತ್ರ ಈ ಕಾಂಡದ ಬೆಳವಣಿಗೆ ಆಗ್ತದೆ. ಹಾಗಾಗಿ ಏನನ್ನಾದ್ರೂ ನಾವು ಬೆಳವಣಿಗೆ ಅಥವಾ ಈ ಕಾಂಡದ ಬೆಳವಣಿಗೆ ಆಗಿರ್ಬೋದು ಅಥವಾ ಸಸ್ಯದ ಬೆಳವಣಿಗೆ ಆಗಿರ್ಬೋದು, ಅಂತ ಸಮಯದಲ್ಲಿ ನಾವು ಜಿಬ್ಬರ್ಲಿನ್ಸ್ ಅನ್ನುವಂತ ಹಾರ್ಮೋನ್ ಅನ್ನ ನಾವು ಉಪಯೋಗ ಮಾಡಬೇಕಾಗ್ತದೆ. ಇದು ಮಾರ್ಕೆಟ್ ಅಲ್ಲಿ ಸಿಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟ್ ಅಲ್ಲಿ GA3 ಅಂತ ಹೇಳ್ತೇವೆ ನೋಡಿ, ಜಿಬ್ಬರ್ಲಿಕ್ ಎಸಿಡ್ 3 ಅಂತ ಕರಿತೇವೆ. ಯಾಕಂದ್ರೆ ಜಿಬ್ಬರ್ಲಿನ್ಸ್ ಸುಮಾರು 120-25-30 ಈ ಜಿಬ್ಬರ್ಲಿನ್ಸ್ ಕಂಪೌಂಡ್ಗಳು ಅಥವಾ ಈ ಸಾವಯವ ಪದಾರ್ಥಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಮಾರ್ಕೆಟ್ ಅಲ್ಲಿ ಈಗ ರೈತರು ಉಪಯೋಗ ಮಾಡುವಂತಹ ಈ ಜಿಬ್ಬರ್ಲಿನ್ಸ್ GA3 ಮಾತ್ರ. ಇವನ್ GA4 ಇದೆ, GA7 ಇದೆ, GA1 ಇದೆ, ಕೆಲವು ಅವುಗಳ ಏನು ಕ್ರಿಯೆಗಳ ಆಧಾರದ ಮೇಲೆ ಅವುಗಳನ್ನ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅವುಗಳ ಕಾರ್ಯಗಳು ಏನು ಅಂತ ನಾವು ಹೇಳಬೇಕು ಅಂತಂದ್ರೆ, ಕಾಂಡದ ಬೆಳವಣಿಗೆ ಅಂತ ಹೇಳಿದೆ. ಈ ನಾವು ಏನಾದ್ರೂ ಬೆಳವಣಿಗೆ ಸಸ್ಯದ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ, ಅವುಗಳ ಕಾರ್ಯಗಳ ಆಧಾರದ ಮೇಲೆ ನಾವು ಸಸ್ಯಗಳಿಗೆ ಅಥವಾ ನಾವು ಬೇರೆ ಬೇರೆ ಬೆಳೆಗಳಿಗೆ ಈ ಜಿಬ್ಬರ್ಲಿನ್ಸ್ ಅನ್ನುವಂಥ ಒಂದು ಹಾರ್ಮೋನ್ ಅನ್ನು ಸ್ಪ್ರೇ ಮಾಡಿ ಈ ಸಸ್ಯದ ಬೆಳವಣಿಗೆ ಅಥವಾ ಕಾಂಡದ ಬೆಳವಣಿಗೆಯನ್ನು ಮಾಡ್ಕೋಬಹುದು. ಅದೇ ತರನಾಗಿ ಏನು ಕೆಲವು ಈ ಜಿಬ್ಬರ್ಲಿನ್ಸ್ ಕಾರ್ಯಗಳು ಹೇಳಬೇಕು ಅಂತಂದ್ರೆ, ಇದು ಸಸ್ಯದ ಬೀಜ ಮೊಳಕೆ ಒಡೆಯುವಿಕೆಯಲ್ಲಿ ಸಹ ತನ್ನ ಕ್ರಿಯೆಯನ್ನು ತೋರಿಸ್ತಾ ಇದೆ ಅಂತ. ಈ ಬೀಜಗಳು ಅಥವಾ ಈ ಏನು ಮೊಗ್ಗುಗಳು ಸುಪ್ತಾವಸ್ಥೆಯಲ್ಲಿ ಇರ್ತವೆ ಅಥವಾ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇರ್ತವೆ. ಅಂತ ಒಂದು ಸಮಯದಲ್ಲಿ ಏನು ಹಾರ್ಮೋನು ಎಬಿ ಅನ್ನುವಂತ ಹಾರ್ಮೋನು, ಅಬ್ಸಿಸಿಕ್ ಆಮ್ಲ ಅನ್ನುವಂತ ಹಾರ್ಮೋನು ಈ ಬೀಜ ಮತ್ತು ಈ ಮಗುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಈ ಬೀಜ ಮತ್ತು ಮಗುಗಳು ಸುಪ್ತಾವಸ್ಥೆಯಲ್ಲಿ ಹೋಗಿರ್ತವೆ ಅಥವಾ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇರ್ತವೆ. ಅಂತ ಸಮಯದಲ್ಲಿ ನಾವೇನಾದ್ರೂ ಬೀಜೋಪಚಾರ ಅಥವಾ ಈ ಮಗುಗಳಿಗೆ ಈ ಜಿಬ್ಬರ್ಲಿನ್ ಅನ್ನುವಂತ ಹಾರ್ಮೋನ್ ಏನಾದ್ರೂ ಸ್ಪ್ರೇ ಮಾಡಿದಾಗ ಅವು ಈ ಬೀಜಗಳು ಮೊಳಕೆ ಒಡೆಯುದು ಅದರ ಜರ್ಮಿನೇಷನ್ ಪರ್ಸೆಂಟೇಜ್ ಏನಂತ ಹೇಳ್ತೇವಲ್ಲ ಅದು ಹೆಚ್ಚಿಗೆ ಪಡೀಬಹುದು. ಯಾಕೆಂದ್ರೆ ಮುಖ್ಯವಾಗಿ ಏನು ಈ ಜಿಬ್ಬರ್ಲಿನ್ಸ್ ಇದಾವಲ್ಲ, ಜಿಬ್ಬರ್ಲಿಕ್ ಅಥವಾ ಜಿಬ್ಬರ್ಲಿನ್ಸ್ ಅಥವಾ ಜಿಬ್ಬರ್ಲಿಕ್ ಆಮ್ಲಗಳು, ಇವು ಈ ಬೀಜಗಳಲ್ಲಿ ಇರುವಂತಹ ಏನು ಆಹಾರ ಇಷ್ಟವನ್ನು ಒಡೆದು ಈ ಸುಗರ್ ಅನ್ನುವಂತ ಬಿಡುಗಡೆ ಮಾಡಬೇಕು ಅಂತಂದ್ರೆ ಈ ಕಿಣ್ವಗಳು ಬೇಕಲ್ಲ, ಆ ಕಿಣ್ವಗಳ ಉತ್ಪಾದನೆಯಲ್ಲಿ ಈ ಜಿಬ್ಬರ್ಲಿಕ್ ಆಮ್ಲ ಅಥವಾ ಜಿಬ್ಬರ್ಲಿನ್ಸ್ ತಮ್ಮ ಕಾರ್ಯವನ್ನು ಕೈಗೊಳ್ತಾ ಇರ್ತವೆ. ಹಾಗಾಗಿ ಈ ಜಿಬ್ಬರ್ಲಿನ್ಸ್ ಅನ್ನ ನಾವು ಈ ಬೀಜ ಮೊಳಕೆ ಒಡೆಯಿಕೆ ಆಗಿರ್ಬೋದು ಅಥವಾ ಕಾಂಡದ ಬೆಳವಣಿಗೆ ಆಗಿರ್ಬೋದು, ಅದರ ಜೊತೆಗೆ ಈ ಬೀಜರಹಿತ ಹಣ್ಣುಗಳು ಏನಿರ್ತಾವಲ್ಲ ಈ ಸೀಡ್ಲೆಸ್ ಫ್ರೂಟ್ಸ್, ಅವುಗಳ ಗಾತ್ರವನ್ನು ಹೆಚ್ಚಿಸಲು ಸಹ ನಾವು ಈ ಜಿಬ್ಬರ್ಲಿನ್ಸ್ ಅನ್ನ ಉಪಯೋಗ ಮಾಡಬಹುದು. ಅದರ ಜೊತೆಗೆ ಇನ್ನೊಂದು ಮುಖ್ಯ ಈ ಜಿಬ್ಬರ್ಲಿನ್ಸ್ ಕಾರ್ಯ ಏನಂತಂದ್ರೆ ಲಿಂಗ ಪರಿವರ್ತನೆ, ಈ ಸೆಕ್ಸ್ ಮೋಡಿಫಿಕೇಶನ್. ನಮಗೆ ಕೆಲವು ಟೈಮ್ದಲ್ಲಿ ಏನು ಈ ಬ್ರೀಡರ್ಸ್ ಇರ್ತಾವಲ್ಲ ಸಸ್ಯ ಸ್ಥಳೀಯ ಅಭಿವೃದ್ಧಿ ಶಾಸ್ತ್ರಜ್ಞರು, ಅವರೇನಾದರೂ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಗಂಡು ಹೂಗಳ ಸಂಖ್ಯೆ ಬೇಕಾದಾಗ ಅವರು ಈ ಒಂದು ಜಿಬ್ಬರ್ಲಿನ್ ಅನ್ನುವಂತ ಹಾರ್ಮೋನ್ ಸ್ಪ್ರೇ ಮಾಡಿದಾಗ, ಈ ಏನು ಕುಂಬಳ ಜಾತಿಗೆ ಸೇರಿದ ಬಳ್ಳಿಗಳಲ್ಲಿ ಜಿಬ್ಬರ್ಲಿನ್ಸ್ ಏನಾದರೂ ಸ್ಪ್ರೇ ಮಾಡಿದಾಗ ಅಥವಾ ಅದನ್ನು ಸಿಂಪರಣೆ ಕೈಗೊಂಡಾಗ ಈ ಗಂಡು ಹೂಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬಹುದು. ಅದು ಸಹ ಇದರ ಒಂದು ಕಾರ್ಯ ಅಂತ ಹೇಳ್ಬೋದು. ಈಗ ನೋಡಿ, ನಾನು ಮೊದಲನೇದು ಆಕ್ಸಿಜನ್ ಹೇಳಿದೆ, ಎರಡನೇದು ಜಿಬ್ಬರ್ಲಿನ್ಸ್ ಹೇಳಿದೆ, ತದನಂತರ ಇನ್ನೊಂದು ಮುಖ್ಯ ಹಾರ್ಮೋನು ಸೈಟೋಕೈನಿನ್ ಅಂತ. ಅಂದ್ರೆ ಸೈಟೋಕೈನಿನ್ ಅದರ ಅರ್ಥ ಯಾವುದೇ ಒಂದು ಹಾರ್ಮೋನು ಜೀವಕೋಶಗಳ ವಿಭಜನೆಯನ್ನು ಕೈಗೊಳ್ತದಲ್ಲ ಅಂತ ಹಾರ್ಮೋನ್ ಅನ್ನ ನಾವು ಸೈಟೋಕೈನಿನ್ಸ್ ಅಂತ ಹೇಳ್ತೇವೆ. ಜೀವಕೋಶಗಳು ವಿಭಜನೆ ಯಾಕೆ ಬೇಕು ಅಂತಂದ್ರೆ, ಬೆಳವಣಿಗೆ ಆಗ್ಬೇಕು ಅಂದ್ರೆ ಜೀವಕೋಶ ವಿಭಜನೆ ಆಗ್ಬೇಕು, ಅವುಗಳ ಜೀವಕೋಶಗಳ ಗಾತ್ರ ಹೆಚ್ಚಿಗೆ ಆಗ್ಬೇಕು, ಅದಾಗೆ ಮಾತ್ರ ಆಮೇಲೆ ಪರಿವರ್ತನೆ ಹೊಂದಿ ಏನು ಈ ಅಂಗಾಂಶ ಅಥವಾ ಅಂಗಗಳಾಗಿ ಪರಿವರ್ತನೆ ಹೊಂದ್ತಾ ಇರ್ತವೆ. ಹಾಗಾಗಿ ಏನು ಈ ಮೂರು ಹಾರ್ಮೋನ್ಗಳಿದಾವಲ್ಲ, ಈ ಆಕ್ಸಿಜನ್ಸು, ಜಿಬ್ಬರ್ಲಿನ್ಸು ಮತ್ತೆ ಈ ಸೈಟೋಕೈನಿನ್ ಅನ್ನ ನಾವು ಮುಖ್ಯವಾಗಿ ಸಸ್ಯ ವರ್ಧಕಗಳು ಅಥವಾ ಪ್ರಚೋದಕಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಮೂರು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಯಲ್ಲಿ ತಮ್ಮ ಕ್ರಿಯೆಗಳನ್ನು ಕೈಗೊಳ್ಳೋದ್ರಿಂದ ಇವುಗಳನ್ನು ನಾವು ಇಂಗ್ಲಿಷಲ್ಲಿ ಗ್ರೋತ್ ಪ್ರಮೋಟರ್ಸ್ ಅಥವಾ ವರ್ಧಕಗಳು ಅಂತ ಕರೀತಾರೆ. ಸೈಟೋಕೈನಿನ್ ಆಲ್ರೆಡಿ ಅದನ್ನು ಅದರ ಬಗ್ಗೆ ಹೇಳಿದೆ, ಯಾವ ಒಂದು ಈ ಹಾರ್ಮೋನು ಅಥವಾ ಈ ಏನು ಈ ಸಾವಯವ ಪದಾರ್ಥ ಜೀವಕೋಶಗಳ ವಿಭಜನೆಯನ್ನು ಕೈಗೊಳ್ತದಲ್ಲ ಅಂತ ಹಾರ್ಮೋನ್ ಅನ್ನ ನಾವು ಸೈಟೋಕೈನಿನ್ ಅಂತ ಕರಿತೇವೆ. ಇದರ ಮುಖ್ಯ ಕಾರ್ಯ ಜೀವಕೋಶಗಳ ವಿಭಜನೆ ಮತ್ತು ಜೀವಕೋಶಗಳ ಗಾತ್ರವನ್ನು ಹೆಚ್ಚಿಸೋದು. ತದನಂತರ ಈ ಎಲೆ ಮುಪ್ಪಾಗುವಿಕೆಯನ್ನು ತಡೆಗಟ್ಟುವುದು. ಎಲೆ ಮುಪ್ಪಾಗುವಿಕೆ ತಡೆಗಟ್ಟಬೇಕು ಅಂತಂದ್ರೆ ಎಲೆಯಲ್ಲಿ ಇರುವಂತಹ ಪತ್ರ ಹರಿತ ಏನಂತ ಹೇಳ್ತೇವಲ್ಲ ಅದರ ಉತ್ಪಾದನೆ ಜಾಸ್ತಿ ಮಾಡಬೇಕಾಗತ್ತೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೂ ಮತ್ತು ಆಹಾರ ಉತ್ಪಾದನೆಗೆ ಅಥವಾ ಡೆಫಿನೆಟ್ಲಿ ಡೈರೆಕ್ಟ್ ರಿಲೇಷನ್ ಇರ್ತದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಎಲೆ ಹಸಿರಾಗಿದ್ದಾಗೆ ಅದರಲ್ಲಿ ಇರುವಂತಹ ಕ್ಲೋರೋಫಿಲ್ ಏನಿದೆ ಅಲ್ಲ ಪತ್ರ ಹರಿತು ಅದು ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಆಹಾರವನ್ನ ಸಸ್ಯಗಳಿಗೆ ಆಹಾರವನ್ನ ಉತ್ಪಾದನೆ ಮಾಡಕ್ಕೆ ಹೆಚ್ಚಿಗೆ ಮಾಡ್ತದೆ. ಹಾಗಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಸಬೇಕು ಅಥವಾ ಸಸ್ಯಗಳ ಆಹಾರ ಉತ್ಪಾದನೆ ಹೆಚ್ಚಿಸಬೇಕು ಅಂತಂದ್ರೆ ನಾವು ಈ ಸೈಟೋಕೈನಿನ್ ಅನ್ನುವಂಥ ಈ ಹಾರ್ಮೋನ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಇದರ ಮುಖ್ಯ ಕಾರ್ಯ ಈ ಸೈಟೋಕೈನ್ ಇದ್ದು ಅಂತಂದ್ರೆ, ಈ ಕೆಲವು ಟೈಮ್ದಲ್ಲಿ ಈ ಪಕ್ಕದ ರೆಂಬೆಗಳು ಬರ್ತಾ ಇರಲ್ಲ, ಏನೋ ಒಂದು ಗಿಡ ಇರ್ತ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಸಸ್ಯ, ಈಗ ಏಕದಳ ಸಸ್ಯ ಅಥವಾ ದ್ವಿದಳ ಸಸ್ಯ ಆಗಿರ್ಬೋದು, ದ್ವಿದಳ ಸಸ್ಯ ಅಂತ ತಗೊಳ್ಳಿ, ಅದು ಏನಾದ್ರೂ ತುದಿ ಅದರಲ್ಲಿ ಇದ್ದಾಗ ಅದರ ಪಕ್ಕದ ಏನು ರೆಂಬೆಗಳು ಬರ್ತಾ ಇರೋದಿಲ್ಲ, ಅಂತ ಟೈಮ್ದಲ್ಲಿ ನೀವೇನಾದ್ರೂ ರೆಂಬೆಗಳ ಗಾತ್ರ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ನೀವು ಈ ಸೈಟೋಕೈನಿನ್ ಅಂತ ಈ ಹಾರ್ಮೋನ್ ಅನ್ನು ಸ್ಪ್ರೇ ಮಾಡಿದಾಗ ಸಿಂಪರಣೆ ಮಾಡಿದಾಗ ಈ ರೆಂಬೆಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಇದು ಒಂದು ಮುಖ್ಯ ಕಾರ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಏನು ರೀಮೊಬಲೈಸೇಷನ್, ಏನು ಎಲೆ ಉದುರಿ ಬೀಳುವ ಟೈಮ್ದಲ್ಲಿ ಅದರಲ್ಲಿ ಇರುವಂತ ಏನು ಆಹಾರ ಪದಾರ್ಥಗಳು ಏನಿರ್ತಾವಲ್ಲ ಅದನ್ನ ಈ ಬೆಳೆಯುವ ಚಿಗುರು ಒಡೆಯುವ ಆ ಎಲೆಗಳಿಗೆ ಅಥವಾ ಈ ಮಗುಗಳಿಗೆ ಸಾಗಣೆ ಹೊಂದಬೇಕು ಅಂತಂದ್ರೆ ಅಥವಾ ಪೋಷಕಾಂಶಗಳು ಸಾಗಣೆ ಹೊಂದಬೇಕು ಅಂತಂದ್ರೆ ನೀವು ಈ ಹೊಸ ಎಲೆಗಳಿಗೆ ನೀವೇನಾದ್ರೂ ಈ ಸೈಟೋಕೈನಿನ್ ಏನಾದ್ರೂ ಸಿಂಪರಣೆ ಮಾಡಿದಾಗೆ ಅಲ್ಲಿ ಈ ಹಾರ್ಮೋನ್ ಅನ್ನು ಉತ್ಪಾದನೆಯಿಂದ ಒಂದು ಏನು ಆಕ್ಟಿವಿಟಿ ಅಥವಾ ಈ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ, ವರ್ಧನೋತ್ತಕ ಆಕ್ಟಿವಿಟಿ ಏನು ಒಂದು ಕ್ರಿಯೆ ಜಾಸ್ತಿ ಜಾಸ್ತಿಯಾಗಿ ಬೇರೆ ಎಲೆ ಬೀಳುವಂತ ಎಲೆಗಳಲ್ಲಿರುವಂತ ಆಹಾರ ಪದಾರ್ಥಗಳು ಆ ಭಾಗಕ್ಕೆ ಅಥವಾ ಪೋಷಕಾಂಶಗಳು ಆ ಭಾಗಕ್ಕೆ ಸಾಗಣೆ ಹೊಂದಿ ಸಸ್ಯಗಳ ಬೆಳವಣಿಗೆ ಹೆಚ್ಚಿಸಬಹುದು. ಆ ಒಂದು ಕಾರ್ಯ ಸಹ ಈ ಸೈಟೋಕೈನಿನ್ ಅಂತ ಹೇಳಬಹುದು. ಇವಿಷ್ಟು ಸೈಟೋಕೈನಿನ ಕಾರ್ಯಗಳಂತ ಹೇಳಬಹುದು. ಅದರ ಆಧಾರದ ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಇವುಗಳನ್ನು ಈ ಪ್ರಾಯೋಗಿಕವಾಗಿ ನಾವು ಸಸ್ಯಗಳಿಗೆ ಯಾವ ಸಸ್ಯಗಳಿಗೆ ಬೇಕು ಅಥವಾ ಈ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅಥವಾ ಈ ಫೀಲ್ಡ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಲ್ಲ, ಸಾಮಾನ್ಯವಾಗಿ ಹೊಲಗಳಲ್ಲಿ ಬೆಳೆಯುವಂತಹ ಆ ಬೆಳೆಗಳಿಗೆ ಸಹ ಈ ಹಾರ್ಮೋನ್ಗಳನ್ನು ಉಪಯೋಗ ಮಾಡಬಹುದು. ಈಗ ನೆಕ್ಸ್ಟ್ ನಾನು ಹೇಳಬೇಕು ಅನ್ನೋದು ಇನ್ನೊಂದು ಹಾರ್ಮೋನ್ ಹೆಸರು ಇಥಿಲಿನ್ ಅಂತ. ಸೊ ಇಥಿಲಿನ್ ಇದನ್ನ ಕೆಲವು ಟೈಮ್ದಲ್ಲಿ ಏನು ಇದು ಪ್ರಮೋಟರ್ ಅಂತಾನು ಹೇಳ್ಬೋದು, ಏನು ಸಸ್ಯ ವರ್ಧಕ ಅಂತಾನು ಹೇಳ್ಬೋದು. ಆದರೆ ಇದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ರೈಪನಿಂಗ್ ಹಾರ್ಮೋನ್ ಅಂತ ಕರಿತೇವೆ. ಇದನ್ನ ಏನು ಹಣ್ಣು ಮಾಗುವಿಕೆ ಹಾರ್ಮೋನು ಅಥವಾ ಒಂದು ಸಸ್ಯ ವರ್ಧಕ ಅಂತಾನು ಕರಿಬಹುದು. ಯಾಕೆ ಅಂತಂದ್ರೆ ಈ ಹಾರ್ಮೋನ್ ಸಹ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಈಗ ಸಸ್ಯಗಳಲ್ಲಿ ಉತ್ಪಾದನೆ ಆಗಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗಿ ಈಗ ನೋಡಬಹುದು ಹಣ್ಣುಗಳು ಈಗೇನು ಮಾಗಿ ಅವು ಏನು ಪಕ್ವ ಆಗ್ತಾ ಹೋದಲ್ಲ, ಅದಕ್ಕೆಲ್ಲ ಮುಖ್ಯ ಕಾರಣ ಸಸ್ಯಗಳಲ್ಲಿ ಉತ್ಪನ್ನ ಆದಂತ ಈ ಹೈಡ್ರೋಕಾರ್ಬನ್ ಇಸ್ ಎ ಗ್ಯಾಸ್. ಇದು ಅನಿಲ, ಅನಿಲ ರೂಪದಲ್ಲಿ ಇದು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅನಿಲ ರೂಪದಲ್ಲಿ ಉತ್ಪನ್ನ ಹೊಂದಿ ತಮ್ಮ ಕಾರ್ಯವನ್ನ ಸಸ್ಯಗಳಲ್ಲಿ ಕೈಗೊಳ್ಳುವಂತ ಈ ಹಾರ್ಮೋನ್ ಇದನ್ನ ನಾವು ರೈಪನಿಂಗ್ ಹಾರ್ಮೋನು ಅಥವಾ ಹಣ್ಣು ಮಾಗುವಿಕೆಯ ಅಲ್ಲಿ ತಮ್ಮ ಪ್ರಮುಖ ಕ್ರಿಯೆಯನ್ನು ತೋರಿಸುವಂತಹ ಹಾರ್ಮೋನ್ ಅಂತಾನು ಕರಿಬಹುದು. ಹಣ್ಣು ಮಾಗುವಿಕೆಯ ಜೊತೆಗೆ ಈ ಹಾರ್ಮೋನ್ ಏನು ಇಥಿಲಿನ್ ಇದೆ ಅಲ್ಲ, ಇದು ಸಸ್ಯದ ಏನು ಈ ಹೂ ಆಗಿ ಇನ್ನೇನು ಕಾಯಿ ಆಗ್ತಾ ಇರ್ತದಲ್ಲ ಆ ಸಮಯದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಬಟ್ ಅದರ ಜೊತೆಗೆ ಸಸ್ಯಗಳಿಗೆ ಏನಾದರೂ ತೊಂದರೆ ಆದಾಗೆ ಏನಾದರೂ ಅಥವಾ ಹವಾಮಾನ ವೈಪರೀತ್ಯ ಆಗಿರ್ಬೋದು ಅಥವಾ ಏನಾದರೂ ಅದರ ಬೆಳವಣಿಗೆ ಕುಂಠಿತ ಆದಾಗೆ ಆ ಸಮಯದಲ್ಲಿ ಈ ಹಾರ್ಮೋನು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಹಾಗಾಗಿ ಇಥಿಲಿನ್ ಅನ್ನು ನಾವು ಗ್ರೋತ್ ಇನ್ಹಿಬಿಟರ್ ಅಥವಾ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಅಥವಾ ಕುಂಠಿತಗೊಳಿಸುವ ಹಾರ್ಮೋನ್ ಅಂತಾನು ನಾವು ಕರಿಬಹುದು. ಯಾಕೆ ಅಂತಂದ್ರೆ ಈ ಹಾರ್ಮೋನ್ ಏನಾದರೂ ಸಸ್ಯಗಳಲ್ಲಿ ಬೆಳವಣಿಗೆ ಏನು ಏನು ಉತ್ಪನ್ನ ಆದಾಗ ಬೆಳವಣಿಗೆ ನಿಧಾನ ಆಗುತ್ತೆ. ಹಾಗಾಗಿ ಇದನ್ನ ನಾವು ಗ್ರೋತ್ ಇನ್ಹಿಬಿಟರ್ಸ್ ಅಥವಾ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಸಸ್ಯವರ್ಧಕ ಅಥವಾ ಸಸ್ಯ ಸಾವಯವ ಸಂಯುಕ್ತ ಪದಾರ್ಥ ಅಂತಾನು ನಾವು ಕರಿಬಹುದು. ಇದರ ಹಣ್ಣುಗಳ ಮಾಗುವಿಕೆ ಜೊತೆಯಾಗಿ ಏನ್ ಇಥಿಲಿನ್ ಇದೆ ಅಲ್ಲ, ಏನು ಈ ಕುಂಬಳ ಜಾತಿಗೆ ಸೇರಿದ ಬೆಳೆಗಳಲ್ಲಿ ಎರಡು ಮೂರು ಎಲೆಗಳ ಆ ಒಂದು ಸಮಯದಲ್ಲಿ ನಾವೇನಾದರೂ ಈ ಇಥಿಲಿನ್ ಅನ್ನುವಂತ ಈ ಹಾರ್ಮೋನ್ ಅನ್ನ ಈ ಕುಂಬಳ ಜಾತಿಗೆ ಸೇರಿದ ಈ ಸಸ್ಯಗಳಿಗೆ ನಾವೇನಾದ್ರು ಸ್ಪ್ರೇ ಮಾಡಿದಾಗೆ ಇದು ಈ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಣು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಕ್ಕೆ ಸಹಾಯ ಮಾಡ್ತದೆ. ಈ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆದಂಗೆ ಆಟೋಮೆಟಿಕಲಿ ಏನಾಗುತ್ತೆ ಅಂತಂದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಇಥಿಲಿನ್ ಅನ್ನುವಂಥದ್ದು ನಾವೇನಾದರೂ ಇಳುವರಿ ಜಾಸ್ತಿ ಪಡಿಬೇಕು ಅಂತಂದ್ರೆ ಏನು ಸಸ್ಯ ಎರಡು ಮೂರು ಎಲೆ ಒಂದು ಆ ಒಂದು ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ 100-150 PPM ಅಂತ ಹೇಳ್ತೇವೆ. ಆ PPM ಪ್ರಮಾಣದಲ್ಲಿ ನಾವು ಸಸ್ಯಗಳಿಗೆ ಏನಾದರೂ ಸಿಂಪರಣೆ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೆಣ್ಣು ಹೂಗಳನ್ನು ಪಡಿಬಹುದು. ಅದರ ಜೊತೆಗೆ ಏನು ನೀವು ಕೇಳಿರ್ಬೋದು ಈ ಅನಾನಸ್ ಫೈನ್ಯಾಫಲ್ ಆ ಬೆಳೆಗಳಿಗೆ ಒಂದೇ ತರನಾದ ಹೂ ಬಿಡುವಿಕೆ ಮತ್ತು ಅದನ್ನು ಹೊರಹೊಮ್ಮಿಕೆಯಲ್ಲಿ ಸಹ ನಾವು ಇಥಿಲಿನ್ ಅನ್ನ ಸ್ಪ್ರೇ ಮಾಡ್ತೇವೆ. ಇನ್ನೊಂದು ನಿಮ್ಗೆ ಗೊತ್ತಿರಬಹುದು ಈ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಥಿಲಿನ್ ಅನ್ನ ಉಪಯೋಗ ಮಾಡ್ತಾರೆ. ಇಥಿಲಿನ್ ಅನ್ನು ಉಪಯೋಗ ಮಾಡಿ ಎಲೆಗಳನ್ನು ಉದುರಿಸ್ತಾರೆ. ಎಲೆಗಳಲ್ಲಿ ಉದುರುವಿಕೆ, ಯಾಕೆಂದ್ರೆ ಇದನ್ನ ನಾವು ಸೆನೆಸೆನ್ಸ್ ಹಾರ್ಮೋನ್ ಅಂತ ಕರಿಬಹುದು. ಎಲೆ ಉದುರುವಿಕೆ ಅಥವಾ ಮುಪ್ಪಾಗುವಿಕೆ ಏನು ಎಲೆಗಳ ಮುಪ್ಪಾಗುವಿಕೆ ಅಥವಾ ಎಲೆಗಳ ಉದುರುವಿಕೆಯಲ್ಲಿ ಈ ಹಾರ್ಮೋನ್ ಅನ್ನ ಅದರ ಕ್ರಿಯೆ ಬಹಳ ಮುಖ್ಯ. ಹಾಗಾಗಿ ಇದನ್ನ ನಾವು ಸೆನೆಸೆನ್ಸ್ ಹಾರ್ಮೋನ್ ಅಂತಾನು ಕರಿತೇವೆ. ಈಗ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಗೊತ್ತಿರಬಹುದು ಈ ಇಥಿಲಿನ್ ಅನ್ನ ನಾವು ಈವನ್ ರಬ್ಬರ್ ತೋಟಗಳಲ್ಲಿ ಉಪಯೋಗ ಮಾಡ್ತಾರೆ. ಈ ರಬ್ಬರ್ ಉತ್ಪಾದನೆ ಮತ್ತು ಆ ರಬ್ಬರಿನ ಹರಿವು ಜಾಸ್ತಿ ಮಾಡಬೇಕು ಅಂತಂದ್ರೆ ಸಹ ಇಥಿಲಿನ್ ಅನ್ನ ಈ ರಬ್ಬರ್ ತೋಟದಲ್ಲಿ ಸಹ ಅದನ್ನು ಉಪಯೋಗ ಮಾಡ್ತಾರೆ. ಇವು ಕೆಲವು ಇಥಿಲಿನ್ ಅನ್ನ ಕಾರ್ಯಗಳಂತ ಹೇಳಬಹುದು. ಕೊನೆಯದಾಗಿ ಏನು ನಾವು ಮುಖ್ಯವಾಗಿ 5 ಹಾರ್ಮೋನ್ಗಳನ್ನ ಪ್ರಾಯೋಗಿಕವಾಗಿ ವಿಂಗಡಿಸಿದ್ರೆ ಅಂತ ಹೇಳಿದ್ನಲ್ಲ, ಅದು ಈ ಇಥಿಲಿನ್ ತದನಂತರ ಬರುವುದೇ ಹಾರ್ಮೋನು ಅಬ್ಸಿಸಿಕ್ ಆಮ್ಲ, ಶಾರ್ಟ್ ಫಾರ್ಮ್ ಅಲ್ಲಿ ABA ಅಂತ ಕರೀತಾರೆ. ಇದು ಅಬ್ಸಿಸಿಕ್ ಆಮ್ಲ, ಇದನ್ನು ಸಹ ನಾವು ಗ್ರೋತ್ ಇನ್ಹಿಬಿಟರ್ ಅಂದ್ರೆ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಹಾರ್ಮೋನ್ ಅಂತಾನು ಕರಿಬಹುದು. ಯಾಕೆ ಅಂತಂದ್ರೆ ಸಸ್ಯಗಳಲ್ಲಿ ಏನಾದರೂ ಅವು ತೊಂದರೆ ಆದಾಗೆ ಅಥವಾ ಬೆಳವಣಿಗೆ ಕುಂಠಿತ ಆದಾಗೆ ಅಥವಾ ಹವಾಮಾನದಲ್ಲಿ ಏನಾದರೂ ವೈಪರೀತ್ಯ ಕಂಡು ಬಂದಾಗೆ ಅದಕ್ಕೆ ಸಸ್ಯದಲ್ಲಿ ಏನಾದರೂ ಒಂದು ಕಷ್ಟದಲ್ಲಿ ಸಿಕ್ಕೊಂಡಾಗೆ ಅಂತ ಸಂದರ್ಭದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆಗುವಂತ ಈ ಹಾರ್ಮೋನು ಅಬ್ಸಿಸಿಕ್ ಆಮ್ಲ. ಹಾಗಾಗಿ ಆ ಒಂದು ಸಮಯದಲ್ಲಿ ಉತ್ಪಾದನೆ ಹೊಂದಿ ಇದು ಸಸ್ಯವನ್ನ ಆ ತೊಂದರೆಗಳಿಂದ ಕಾಪಾಡುವಂಥದ್ದು. ಹಾಗಾಗಿ ಏನು ಇಥಿಲಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಅಂತ ಏನು ಹೇಳ್ತೇವಲ್ಲ, ಈ ಎರಡು ಹಾರ್ಮೋನುಗಳನ್ನು ನಾವು ಗ್ರೋತ್ ಇನ್ಹಿಬಿಟರ್ಸ್ ಅಂತಾನು ನಾವು ಕರಿತೇವೆ. ಈ ಅಬ್ಸಿಸಿಕ್ ಆಮ್ಲ ಏನಿದೆ ಅಲ್ಲ, ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಬರ ಅಂತ ಕರಿತೇವಲ್ಲ, ಡ್ರೌಟ್ ಅಂತ ಕರಿತೇವಲ್ಲ, ಆ ಸಮಯದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಬೇರಿನ ತುದಿಗಳಲ್ಲಿ ಉತ್ಪಾದನೆ ಅಥವಾ ಈ ಪ್ಲಾಸ್ಟಿಡ್ಸ್ ಅಥವಾ ಎಲೆಗಳಲ್ಲಿ ಉತ್ಪಾದನೆ ಹೊಂದಿ ಅದು ಏನು ಈ ರಕ್ಷಕ ಜೀವಕೋಶಗಳು ಅಥವಾ ಗಾರ್ಡ್ ಸೆಲ್ ಅಂತ ಕರಿತೀವಿ ಎಲೆಗಳಲ್ಲಿ, ಇವುಗಳ ಮುಖಾಂತರನೇ ಆಕ್ಸಿಜನ್ನು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಲೆ ಒಳ ಸೇರುತ್ತೆ, ಮತ್ತೆ ಅದರ ಮುಖಾಂತರನೇ ಈ ನೀರು ಹೊರ ಹೋಗ್ತಾ ಇರ್ತದಲ್ಲ. ಆ ಒಂದು ಸಮಯದಲ್ಲಿ ಏನಾದರೂ ಗಿಡಕ್ಕೆ ತೊಂದರೆ ಆದಾಗೆ ಅಥವಾ ಬರ ಅಥವಾ ಈ ಡ್ರೌಟ್ ಸಮಯದಲ್ಲಿ ಈ ಹಾರ್ಮೋನ್ ಏನಾಗುತ್ತಲ್ಲ ಬೇರಿನ ತುದಿಗಳಿಂದ ಉತ್ಪಾದನೆ ಹೊಂದಿ ಈ ಕಾಂಡದ ಮುಖಾಂತರ ಸಾಗಣೆ ಹೊಂದಿ ಅದು ಎಲೆಗಳಲ್ಲಿ ಇರುವಂತಹ ಈ ರಕ್ಷಕ ಜೀವಕೋಶಗಳು ಅಥವಾ ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ ಅವುಗಳನ್ನ ಕ್ಲೋಸ್ ಮಾಡಿ ಅವುಗಳನ್ನು ಮುಚ್ಚಿಸಿ ನೀರು ಆವಿಯಾಗಿ ಹೋಗುವುದನ್ನ ತಡೆಗಟ್ಟಿ ಈ ಸಸ್ಯಗಳನ್ನ ಈ ಬರದಿಂದ ಕಾಪಾಡುವಂಥದ್ದು ಈ ಹಾರ್ಮೋನಿನ ಕೆಲಸ. ಹಾಗಾಗಿ ಈ ಹಾರ್ಮೋನ್ ಅನ್ನು ನಾವು ಇಂಗ್ಲಿಷ್ ಅಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೇವೆ. ಸ್ಟ್ರೆಸ್ ಅಂತಂದ್ರೆ ನಮಗೇನಾದ್ರೂ ಅನ್ಫೇವರೇಬಲ್, ನಮಗೇನಾದ್ರೂ ತೊಂದರೆ ಆದಾಗ ಅಂತ ಸಮಯದಲ್ಲಿ ಉತ್ಪನ್ನ ಆಗುವಂತ ಈ ಹಾರ್ಮೋನೇ ಈ ಅಬ್ಸಿಸಿಕ್ ಆಮ್ಲ ಅಂತ ಹೇಳ್ಬೋದು. ಅದರ ಜೊತೆಗೆ ಇದನ್ನು ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತದ್ದು ಇದರ ಕಾರ್ಯ. ಅದರ ಜೊತೆ ಜೊತೆಯಾಗಿ ಬೀಜ ಮೊಳಕೆ ಒಡಿಬಾರ್ದು ಅಥವಾ ಬೀಜ ಮೊಳಕೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ಈ ಮಗು ಏನಾದರೂ ಅದು ಚಿಗುರ್ತಾ ಇಲ್ಲ ಅಂದಾಗೆ ಏನಾದರೂ ತೊಂದರೆ ಆದಾಗೆ ಆ ಟೈಮ್ದಲ್ಲಿ ಈ ಹಾರ್ಮೋನು ಉತ್ಪಾದನೆ ಆಗಿ ಈ ಬೀಜಗಳ ಮೊಳಕೆ ಒಡೆಯುವಿಕೆಯನ್ನು ತಡೆಗಟ್ಟುತ್ತದೆ, ಹಾಗಾಗಿ ಮಗ್ಗುಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಯಾಕೆಂದ್ರೆ ಮಗ್ಗುಗಳು ಬೆಳವಣಿಗೆ ಅಥವಾ ಈ ಬೀಜಗಳ ಮೊಳಕೆ ಏನಾದರೂ ಒಡೆದಿದ್ದೇ ಆದಲ್ಲಿ ಆ ಸಸ್ಯಗೆ ತೊಂದರೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಹಾರ್ಮೋನುಗಳು ಅವು ಸಸ್ಯಗಳಿಗೆ ಅಥವಾ ಬೀಜ ಅಥವಾ ಮಗ್ಗಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಸಮಯದಲ್ಲಿ ಈ ಬೀಜ ಮತ್ತು ಈ ಮಗ್ಗುಗಳಲ್ಲಿ ಉತ್ಪಾದನೆ ಹೊಂದಿ ಈ ಏನು ಹವಾಮಾನದ ವೈಪರೀತ್ಯ ಆಗಿರ್ಬೋದು ಅಥವಾ ಬರದಿಂದ ಆಗಿರ್ಬೋದು ಅಥವಾ ಯಾವುದೇ ಈ ತೊಂದರೆಗೆ ಈ ಗಿಡಗಳು ಸಿಲುಕಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಹಾರ್ಮೋನುಗಳು ಸಸ್ಯಗಳಲ್ಲಿ ಎಸ್ಪೆಷಲಿ ಈ ಬೀಜ ಮತ್ತು ಈ ಮಗ್ಗುಗಳಲ್ಲಿ ಉತ್ಪಾದನೆ ಹೊಂದಿ ಅವುಗಳನ್ನು ಕಾಪಾಡ್ತಾವ ಅಂತ ಹೇಳ್ಬೋದು. ಇವಿಷ್ಟು ಮುಖ್ಯವಾಗಿ ಈ ಏನು ಈ ಸಸ್ಯವರ್ಧಕಗಳು ಪ್ರಚೋದಕಗಳು ಅಥವಾ ಹಾರ್ಮೋನ್ ಇಂಗ್ಲಿಷ್ ಶಾರ್ಟ್ ಫಾರ್ಮ್ ಅಲ್ಲಿ ಹಾರ್ಮೋನ್ಸ್ ಅದನ್ನ ನಾವು ಈ ಏನು ಪ್ರಾಣಿ ಮತ್ತು ಈ ಸಸ್ಯಗಳಿಗೆ ಏನೇನು ವ್ಯತ್ಯಾಸ ಇದೆ ಅಂತ ಹೇಳಿದೆ. ಅದರ ಜೊತೆಯಾಗಿ ಈಗಿನ ಹೊಸ ಪೀಳಿಗೆ ಹಾರ್ಮೋನುಗಳನ್ನು ಕೆಲವು ಸಸ್ಯಗಳಲ್ಲಿ ಉತ್ಪಾದನೆ ಆಗ್ತಾವ ಅಂತ ಕಂಡುಹಿಡಿದಿದ್ದಾರೆ. ಅವುಗಳ ಬಗ್ಗೆ ನಾನು ಏನು ಡೀಟೇಲ್ ಆಗಿ ಹೇಳುವುದಿಲ್ಲ. ಅವುಗಳನ್ನು ಬ್ರೆಷ್ನೋಸ್ಟೆರಾಯ್ಡಸ್ ಅಂತ ಕರೀತಾರೆ. ಬ್ರೆಷ್ನೋಸ್ಟೆರಾಯ್ಡ್ ಅಂತಂದ್ರೆ ಈ ಸಾಸಿವೆ ಜಾತಿಗೆ ಸೇರಿದ ಏನು ಈ ಹೂಗಳಲ್ಲಿ ಉತ್ಪಾದನೆ ಮಾಡಿರ್ತಾರೆ. ಹಾಗಾಗಿ ಈ ಸ್ಟೆರಾಯ್ಡಲ್ ಕಾಂಪೌಂಡ್ ಇದು ಹೆಂಗೆ ಸ್ಟೆರಾಯ್ಡ್ಸ್ ನಾವು ಮನುಷ್ಯನಿಗೆ ಹೇಗೆ ಯೂಸ್ ಮಾಡ್ತೇವಲ್ಲ ಅದೇ ತರನಾಗಿ ಸಸ್ಯಗಳಲ್ಲಿ ಸಹ ಈ ಸ್ಟೆರಾಯ್ಡ್ಸ್ ಅವು ಸಹ ಉತ್ಪಾದನೆ ಆಗ್ತಾ ಇರ್ತವೆ. ಅವು ಸಸ್ಯಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಬರ ನಿರೋಧಕ ಆಗಿರ್ಬೋದು, ಸಸ್ಯಗಳ ಏನು ಅವುಗಳ ಗುಣಮಟ್ಟ ಆಗಿರ್ಬೋದು, ಅವುಗಳಲ್ಲಿ ಈ ತಮ್ಮ ಕಾರ್ಯವನ್ನು ಕೈಗೊಳ್ಳುವಂಥದ್ದನ್ನು ಈ ಬ್ರೆಷನ್ ಸ್ಟೆರಾಯ್ಡ್ಸ್ ಅಂತ ಹೇಳ್ತೀವಿ. ಈಗ ಪಾಲಿಯಮೈನ್ಸ್ ಅಂತ ಅದಾವೆ. ಪಾಲಿಯಮೈನ್ಸಲ್ಲಿ ಅದು ಅದರಲ್ಲಿ ಎರಡು ಮೂರು ವಿಭಾಗಗಳಿದ್ದಾವೆ. ಇನ್ನು ಸ್ಪೆರ್ಮೈನ್, ಸ್ಪೆರ್ಮಿಡೈನು ಮತ್ತೆ ಪ್ರುಟ್ರೆಸಿನ್ ಅಂತ ಇವೆಲ್ಲ ಪಾಲಿಯಮೈನ್ಸು. ಇವು ಸಹ ಸಸ್ಯಗಳ ಒಂದು ವಿವಿಧ ಹಂತಗಳಲ್ಲಿ ತಮ್ಮ ಕಾರ್ಯಗಳನ್ನು ಕೈಗೊಳ್ತಾ ಇರ್ತವೆ. ಪಾಲಿಯಮೈನ್ಸ್ ಆದಂತಾದ ನಂತರ ಜಾಸ್ಮೋನಿಕ್ ಎಸಿಡ್ ಅಂತ ಕರಿತೀವಿ. ಜಾಸ್ಮೋನಿಕ್ ಎಸಿಡ್ ಸಹ ಅದು ಸಸ್ಯಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅದೇ ತರನಂತಾಗಿ ಸ್ಟ್ರೈಗೋಲ್ಯಾಕ್ಟಾನ್ಸ್ ಅಂತ ಕರಿತೀವಿ. ನೈಟ್ರಿಕ್ ಆಕ್ಸೈಡ್ ಅಂತಾನು ಕರಿತೀವಿ. ಬೇರೆ ಬೇರೆ ವಿಧದ ಈ ಹಾರ್ಮೋನುಗಳು ಸಸ್ಯಗಳಲ್ಲಿ ಉತ್ಪಾದನೆ ಆಗ್ತಾ ಇರ್ತವೆ. ಅವು ತಮ್ಮ ಒಂದಿಲ್ಲ ಒಂದು ಸಸ್ಯದ ಬೆಳವಣಿಗೆಯಲ್ಲಿ ತಮ್ಮ ಕಾರ್ಯವನ್ನು ಕೈಗೊಳ್ತಾ ಇರ್ತಾವ ಅಂತ ಹೇಳ್ಬೋದು. ಈಗ ನೋಡಿ, ಈ ಏನು ನಾನು ಐದು ಮುಖ್ಯ ಗ್ರೋತ್ ರೆಗ್ಯುಲೇಟರ್ಸ್ ಬಗ್ಗೆ ನಾನು ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದೆ, ಅವುಗಳ ಕಾರ್ಯಗಳೇನಂತ. ಅದೇ ತರನಾಗಿ ಅವುಗಳ ಕಾರ್ಯಗಳ ಆಧಾರದ ಮೇಲೆ ಪ್ರಾಯೋಗಿಕವಾಗಿ ಈ ಹಾರ್ಮೋನ್ಗಳನ್ನು ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ಹಣ್ಣಿನ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇರ್ತವೆ. ಹಣ್ಣಿನ ಬೆಳೆಗಳಲ್ಲಿ ಏನು ತೊಂದರೆ ಇದೆ ಅಂತಂದ್ರೆ ಸಸ್ಯಗಳ ಬೆಳವಣಿಗೆಯನ್ನ ಅಥವಾ ಈ ಹಣ್ಣಿನ ಬೆಳೆಗಳನ್ನ ನಾವು ಅದರ ಬೆಳವಣಿಗೆಯನ್ನ ವೃದ್ಧಿಸಬೇಕಾಗ್ತದೆ. ಸೊ ನೋಡಿ, ಈ ಏನು ವಿಟಮಿನ್ಸು, ಈ ಏನು ಪೋಷಕಾಂಶಗಳ ಜೊತೆ ಜೊತೆಯಾಗಿ ಇವು ಸಹ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಲ್ಲಿ ಉತ್ಪನ್ನ ಆದರೂ ಸದೇ ನಾವು ಕೃತಕವಾಗಿ ಉಪಯೋಗ ಮಾಡಿದ್ದಲ್ಲಿ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಅದರ ಜೊತೆಯಾಗಿ ಈ ಹಣ್ಣಿನ ಬೆಳೆಗಳಿಗೆ ಮುಖ್ಯವಾದ ಪ್ರಾಬ್ಲಮ್ ಏನು ಅಂತಂದ್ರೆ ಹೂ ಉದುರುವುದು ನೋಡಿರ್ಬೋದು. ಹೂ ಉದುರುವುದು ಮತ್ತೆ ಕಾಯಿ ಕಟ್ಟದೇ ಇರ್ಬೋದು ಅಥವಾ ಕಾಯಿ ಉದುರುವಂತೂ ಚಾನ್ಸಸ್ ಇರ್ತದೆ. ಹೂ ಉದುರುವಿಕೆ ಮತ್ತು ಈ ಕಾಯಿ ಕಟ್ಟದೇ ಇರುವುದು ಅಥವಾ ಕಾಯಿ ಉದುರುವಿಕೆ ಏನು ಪ್ರಾಬ್ಲಮ್ ಅಂತಂದ್ರೆ ಸಸ್ಯಗಳಲ್ಲಿ ಈ ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಅದರ ಜೊತೆಗೆ ಅದರ ಆಹಾರ ಉತ್ಪಾದನೆಯಲ್ಲಿ ಏನಾದರೂ ಕುಂಠಿತಗೊಂಡಾಗ ಏನು ಆ ಸಸ್ಯದ ಬೆಳವಣಿಗೆಯ ಅಥವಾ ಅದರ ಗಾತ್ರ ಆಧಾರದ ಮೇಲೆ ಅದು ಏನು ತನ್ನ ಕೆಪಾಸಿಟಿ ಏನಂತ ಹೇಳ್ತೇವಲ್ಲ ಅದರ ಆಧಾರದ ಮೇಲೆ ಹಣ್ಣುಗಳು ಮತ್ತು ಈ ಹೂಗಳನ್ನು ಹಿಡಿದಿಟ್ಕೊಳ್ತದೆ. ಕೆಲವು ಏನಾದರೂ ಈ ವಾತಾವರಣದಲ್ಲಿ ಪ್ರಾಬ್ಲಮ್ ಆದಾಗೆ ಅಥವಾ ಭೂಮಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗೆ ಈ ಹಣ್ಣು ಮತ್ತು ಹೂಗಳ ಉದುರುವಿಕೆ ಆಗ್ತಾ ಇರ್ತದೆ. ಅಂತ ಸಮಯದಲ್ಲಿ ನಾವು ಈ ಆಕ್ಸಿನ್ ಅಂತ ಹೇಳಿದ್ನಲ್ಲ, ಎಸ್ಪೆಷಲಿ ಆಕ್ಸಿನ್ ಇದರಲ್ಲಿ ಈ ಫ್ಲಾನೋಫಿಕ್ಸ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಫ್ಲಾನೋಫಿಕ್ಸ್ ಅದರಲ್ಲಿ ಇರುವುದು NAA, ನಫ್ತಲಿನ್ ಎಸಿಟಿಕ್ ಆಸಿಡ್. ಸೊ ಅದನ್ನ ನಾವು ಉಪಯೋಗ ಮಾಡಬಹುದು. ಯಾಕೆಂದ್ರೆ ಇವನ್ ಆಕ್ಸಿನ್ಸ್ ಇದಾವೆ, ಐ ಎ ಇದಾವೆ ಮಾರ್ಕೆಟ್ ಅಲ್ಲಿ, ಐ ಬಿ ಅಂತಿದೆ. ಐ ಬಿ ಏನು ಯೂಸ್ ಮಾಡೋದಿಲ್ಲ, ಬಟ್ ನಾವು ಹಣ್ಣನ್ನ ನಾವು ಏನು ಈ ಹೂ ಉದುರುವುದು ಕಡಿಮೆ ಮಾಡಬೇಕು ಅಥವಾ ಈ ಹಣ್ಣಿನ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತಂದ್ರೆ ಐ ಬಿ ಏನು ಯೂಸ್ ಮಾಡೋದಿಲ್ಲ. ಐ ಬಿ ಯೂಸ್ ಮಾಡಬೇಕು ಅಂತಂದ್ರೆ ಅದು ಬೇರಿನ ಬೆಳವಣಿಗೆ ಆಗಬೇಕು ಅಂತಾರೆ, ಐ ಬಿ ಏನ ಯೂಸ್ ಮಾಡ್ತಾರೆ. ಕಟಿಂಗ್ಸ್ ಆಗಿರ್ಬೋದು ಅಥವಾ ಈ ಗ್ರೇಪ್ ಆಗಿರ್ಬೋದು, ಅದರ ಕಟಿಂಗ್ಸ್ ದ ಬೇರಿನ ಉತ್ಪಾದನೆ ಮಾಡಬೇಕಂದಾಗ ಈ ಐ ಬಿ ಈ ದ್ರಾವಣದಲ್ಲಿ ಅದನ್ನ ನಾವು ದ್ರಾವಣ ಮಾಡಬಹುದು ಅಥವಾ ಪೌಡರ್ ಪ್ರಮಾಣದಲ್ಲಿ ಮಾಡಬಹುದು ಅಥವಾ ಪೇಸ್ಟ್ ಮುಖಾಂತರ. ಈ ಮೂರು ವಿಧಗಳಲ್ಲಿ ಅವುಗಳನ್ನ ರೆಡಿ ಮಾಡಿಕೊಂಡು ನಾವು ಈ ಕಡ್ಡಿಗಳನ್ನ ನಾವು ಅದ್ದಿ ನಾವು ಬೇರನ್ನು ಉತ್ಪಾದನೆ ಮಾಡಬಹುದು. ಏನ್ ಈ ಪ್ರಮಾಣ ಇದೆಲ್ಲ ಅದು ಈಗ ಕಡ್ಡಿಗಳಲ್ಲಿ ಅಥವಾ ಅದರ ನಾವು ಹಾರ್ಡ್ ವುಡ್ ಅಂತ ಕರಿತೇವೆ, ಸಾಫ್ಟ್ ವುಡ್ ಅಂತ ಕರಿತೇವೆ, ಸೆಮಿ ವುಡ್ ಅಂತ ಕರಿತೇವೆ, ಅವುಗಳ ಆಧಾರದ ಮೇಲೆ ಈ ಕಾನ್ಸಂಟ್ರೇಷನ್ ಅಥವಾ ಈ ಪಿ ಪಿ ಎಂ ಬದಲಾವಣೆ ಆಗ್ತಾ ಇರ್ತದೆ. ಈಗ ನಾವು ಅದೇನು ಹೇಳಿದ್ನಲ್ಲ, ಹಣ್ಣುಗಳ ಉದುರಿಕೆ ಆಗ್ತಿತ್ತು ಅಂತಂದ್ರೆ ಅಥವಾ ಈ ಹೂ ಜಾಸ್ತಿ ಮಾಡಬೇಕು, ಹೂ ಉದುರುವುದು ಕಡಿಮೆ ಮಾಡಬೇಕು ಅಥವಾ ಕಾಯಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಕಾಯಿ ಕಟ್ಟುವಿಕೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ನಾವು ಮಾರ್ಕೆಟಲ್ಲಿ ಆಕ್ಸಿನ್ ಕಾಂಪೌಂಡ್ ಎನ್ ಎ ಅಂತ ಸಿಗುತ್ತದೆ, ನಾಫ್ಥಲಿನ್ ಎಸ್ಟಿಕ್ ಆಸಿಡ್, ಅದರ ಟ್ರೇಡ್ ನೇಮ್ ಫ್ಲಾನೋಫಿಕ್ಸ್. ಅದನ್ನ ನಾವು ಸ್ಪ್ರೇ ಮಾಡಬಹುದು. ಅದು 0.25 to 0.28 ಪ್ರತಿ ಒಂದು ಲೀಟರ್ ನೀರಿಗೆ ಸೇರಿ ಸಿಂಪರಣೆ ಮಾಡಿ ಅದನ್ನ ನಾವು ಸ್ಪ್ರೇ ಮಾಡಬಹುದು. ಹಾಗಾಗಿ ಏನು ಈ ಹಾರ್ಮೋನ್ ಇದಾವಲ್ಲ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ರಿವರ್ಸ್ ಆಗುತ್ತೆ. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೇರೆ ಕೀಟನಾಶಕ ಅಥವಾ ರೋಗನಾಶಕ ತರ ನಾವು ಏನಾದರೂ ಇದನ್ನು ಉಪಯೋಗ ಮಾಡಿದ್ದೆ ಆದಲ್ಲಿ ಅದು ಈ ಹಣ್ಣುಗಳು ಉದುರಿ ಹೋಗುವಂತ ಚಾನ್ಸಸ್ ಇರ್ತದೆ. ಈಗ ನೋಡಿ, ನಾವೇನಾದರೂ ಈ ಹಣ್ಣುಗಳು ಇನ್ನೇನು ಬಿಡ್ತಾ ಇರ್ತಾವಲ್ಲ ಆ ಸಮಯಕ್ಕಿಂತ ಮುಂಚೆ ಈ ಹೂವಿನ ಸಂಖ್ಯೆಯನ್ನು ಹೆಚ್ಚಿಸಿ ಮಾಡಬೇಕು ಅಂದ್ರೆ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಕಾಯಿಗಳು ಉದುರಿಕೆ ಕಡಿಮೆ ಮಾಡಬೇಕು ಅಂತಂದ್ರೆ ಕಾಯಿಗಳು ಕಟ್ಟಿದ ನಂತರ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಸ್ವಲ್ಪ ಅದ್ರ ಬೆಳವಣಿಗೆ ಕುಂಠಿತ ಆದಾಗ ಉದುರುವಂತ ಚಾನ್ಸಸ್ ಇರ್ತಾವಲ್ಲ, ಹಾಗಾಗಿ ಬೆಳವಣಿಗೆಯನ್ನು ಹೆಚ್ಚಿಸಬೇಕಂದಾಗ ಮಾತ್ರ ಈ ನಾವು ಈ ಆಕ್ಸಿಜನ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಎಸ್ಪೆಷಲಿ ಎನ್ಎ ನಫ್ಥಲಿನ್ ಎಸಿಟಿಕ್ ಆಸಿಡ್ ಯಾಕೆ ಮಾಡಬೇಕು ಅಂತಂದ್ರೆ ಇದು ಸಸ್ಯದಲ್ಲಿ ಹೆಚ್ಚಿನ ಅವಧಿಯಲ್ಲಿ ಇರುತ್ತೆ. ಇದು ಏನೇನೋ ಆಕ್ಸಿಡೇಷನ್ ಅಥವಾ ಏನು ಈ ಅದು ಬೇಗ ಹಾಳಾಗಿ ಹೋಗುದಿಲ್ಲ ಅಥವಾ ಅದರ ಅವಧಿ ಅದು ಕೊನೆಗೊಳ್ಳುವುದಿಲ್ಲ. ಹಾಗಾಗಿ ನಾವು ಏನು ಕೃತಕವಾಗಿ ಸಿಗುವಂತ ಈ ಎನೆ ಈ ಅನ್ನುವಂತ ಆಕ್ಸಿಜನ್ ಅನ್ನು ಸ್ಪ್ರೇ ಮಾಡಿದಾಗ ಹೂ ಉದುರುವುದು ತಡೆಗಟ್ಟಬಹುದು ಅಥವಾ ಈ ಕಾಯಿ ಉದುರುವುದನ್ನು ತಡೆಗಟ್ಟಬಹುದು. ಬಟ್ ಅದೇ ತರನಾಗಿ ನೋಡಿ, ಮೊದಲನೇ ಹಾರ್ಮೋನ್ ಆಕ್ಸಿಜನ್ ಅಂತ ಹೇಳಿದ್ರೆ ಎರಡನೇ ಹಾರ್ಮೋನ್ ಈ ಸೈಟೋಕೈನಿನ್. ಈ ಸೈಟೋಕೈನಿನ್ ಜೀವಕೋಶ ವಿಭಜನೆ ಆಗ್ತಾ ಇರ್ತದೆ, ಅದರ ಜೊತೆಗೆ ಎಲೆ ಮುಪ್ಪಾಗದ ಹಾಗೆ ಅಥವಾ ನಾವು ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಸ್ಯಗಳ ರೆಂಬೆಗಳು ಬೇಕಾದಲ್ಲಿ ನಾವು ಈಗ ಈ ಸೈಟೋಕೈನಿನ್ ಅದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಈ ಮಾರ್ಕೆಟ್ ಅಲ್ಲಿ ಈ ಕೈನೆಟಿನ್ ಅಂತ ಸಿಗುತ್ತೆ, ಇದು ಬಿ ಎ ಬೆಂಜೈಲ್ ಅಡೆನೆನ್ಸ್, ಬಿ ಎ ಪಿ ಬೆಂಜೈಲ್ ಅಮೈನೋಫ್ಯೂರೆನ್ಸ್ ಅಂತನೂ ಈ ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಅವುಗಳನ್ನು ನಾವು ಸ್ಪ್ರೇ ಮಾಡಬಹುದು. ಅದರ ಜೊತೆಗೆ ಸಿಪಿಪಿಯು TDZ ಅಂತನೂ ಈ ಸೈಟೋಕೈನಿನ್ ಸಿಗ್ತವೆ. ಅವು ಸಹ ಅವುಗಳ ಮುಖ್ಯ ಕಾರ್ಯ ಜೀವಕೋಶಗಳ ವಿಭಜನೆ ಮತ್ತು ಗಾತ್ರ ಹೆಚ್ಚಿಸಕ್ಕೆ ಅಥವಾ ಬೆಳವಣಿಗೆಯನ್ನು ವೃದ್ಧಿಸಕ್ಕೆ. ಅದರ ತರನಾಗಿ ಇನ್ನೊಂದು ಹಾರ್ಮೋನ್ ಹೇಳಿದ್ನಲ್ಲ, ಜಿಬ್ಬರ್ಲಿನ್ಸ್. ಇದು ಮುಖ್ಯವಾಗಿ ಇದನ್ನ ಗಾತ್ರದ ಈ ಸಸ್ಯದ ಬೆಳವಣಿಗೆಯ ಅಥವಾ ಕಾಂಡದ ಬೆಳವಣಿಗೆ ಜೊತೆ ಜೊತೆಯಾಗಿ ಏನು ಈ ಸೀಡ್ಲೆಸ್ ಫ್ರೂಟ್ಸ್ ಅದರ ಗಾತ್ರವನ್ನು ಹೆಚ್ಚಿಸಬೇಕು ಅಂತಂದ್ರೆ ನಾವು ಈ ಜಿಬ್ಬರ್ಲಿನ್ಸ್ ಅನ್ನುವಂತ ಈ ಅಥವಾ GH3 ಅನ್ನುವಂತ ಹಾರ್ಮೋನ್ ಅನ್ನ ಉಪಯೋಗ ಮಾಡಬೇಕಾಗ್ತದೆ. ಅದರ ಜೊತೆಗೆ ಇವನ್ನ ಮೊಳಕೆ ಏನಾದರೂ ಪ್ರಾಬ್ಲಮ್ ಆಗಿತ್ತಂದ್ರೆ ಸಹ ನಾವು ಬೀಜ ಉಪಚಾರ ಈ ಜಿಬ್ಬರ್ಲಿನ್ ಅನ್ನೋದನ್ನ ಮಾಡಬಹುದು. ಇವನ್ ಬೀಜೋಪಚಾರದಿಂದ ಇವನ್ ಇಥಿಲಿನ್ ಸಹ ಯೂಸ್ ಮಾಡಿದಾಗ, ಇಥಿಲಿನ್ ಹಾರ್ಮೋನ್ ಏನಿದೆ ಅದನ್ನು ಯೂಸ್ ಮಾಡಿದಾಗ ಸಹ ನಾವು ಈ ಬೀಜ ಮೊಳಕೆ ಹೊಡೆಯುವುದನ್ನ ನಾವು ಹೆಚ್ಚಿಗೆ ಪಡಿಬಹುದು ಅಂತ ಹೇಳ್ಬೋದು. ಆದ್ಮೇಲೆ ಡಾಕ್ಟರ್ ಮಲ್ಲಿಕಾರ್ಜುನ್ ಆವಂಟಿ ಅವರ ಸಂಪರ್ಕ ಸಂಖ್ಯೆ 9449411 ಈ ನಂಬರಿಗೆ ಕರೆ ಮಾಡಿ ತಾವು ಈ ಸಸ್ಯ ವರ್ಧಕಗಳ ಬಗ್ಗೆ, ಸಸ್ಯ ಪ್ರಚೋದಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಎಲ್ಲರಿಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಸಸ್ಯ ಪ್ರಚೋದಕಗಳು ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವಟಿ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಜಲಗೀತೆಗಳನ್ನ. ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ನೀರೇ ಊರ ಪ್ರಾಣವಣ್ಣ ನೀರೇ ಹಸಿರು ನೆರಳಣ್ಣ ನೀರೇ ಊರ ಪ್ರಾಣವಣ್ಣ ನೀರೇ ಹಸಿರು ನೆರಳಣ್ಣ ಕುಡಿವ ನೀರು ಹಾಲಿನಂತೆ ಹಾಲು ಮನಸ್ಸಿನಲ್ಲಿ ಕೇಳ್ರಿ ಕುಡಿವ ನೀರು ವಿರದೆ ಶಿವನು ಕೂಡ ಮೆಚ್ಚನಣ್ಣ ಊರು ನೀರು ಶುದ್ಧ ವಿರದೆ ಶಿವನು ಕೂಡ ಮೆಚ್ಚನಣ್ಣ ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ಮನುಷ್ಯರಿಗೆ ನೀರೇ ನಿಜ ಪ್ರಾಣವಣ್ಣ ಪಶು ಪಕ್ಷಿ ಪ್ರಾಣಿಗಳಿಗೂ ಮರ ಗಿಡ ಬಳ್ಳಿಗೂ 84 ಜೀವ ಕೋಟಿಗೂ ನೀರೇ ಆಧಾರವಣ್ಣ ಅಮೃತದಂತಹ ಈ ನೀರಿಗೆ ಈಗ ಬರಬಾರದು ಬರ ಬಂದು ಹನಿ ಹನಿಗೂ ಪರದಾಡುವ ಸ್ಥಿತಿ ಬಂತಲ್ಲಣ್ಣ ಹನಿ ಹನಿಗೂ ಪರದಾಡುವ ಸ್ಥಿತಿ ಬಂತಲ್ಲಣ್ಣ ಧರಣಿ ಮಾತೆ ತಣಿಯಬೇಕು ಧರಣಿ ಮಳೆ ಸುರಿಯಬೇಕು ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ಮಳೆ ಬರುವುದಣ್ಣ ಮರ ಉಳಿದ್ರೇನೆ ಮಳೆ ಬರುವುದು ನೆಲ ತಣಿವುದು ನೆಲ ತಳಿದರೇನೆ ಕೆರೆ ಕುಂಟೆ ತುಂಬಿ ಜಲ ಉಕ್ಕುವುದಣ್ಣ ನೆಲ ತಣಿದರೇನೆ ಕೆರೆ ಕುಂಟೆ ತುಂಬಿ ಜಲ ಉಕ್ಕುವುದಣ್ಣ ಮರ ಇದ್ರೆ ಮಳೆ ಕಾತ್ರೆ ಹೊಳೆ ಇದ್ರೆ ಗಂಗೆ ಜಾತ್ರೆ ಭತ್ತ ಬೆಳೆದು ತಣಿಗೆ ದೀಪ ಹೂವು ಹಣ್ಣು ಗಂಗೆ ರೂಪ ಭತ್ತ ಬೆಳೆದು ತಣಿಗೆ ದೀಪ ಹೂವು ಹಣ್ಣು ಗಂಗೆ ರೂಪ ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ನಿಜವ ತಿಳಿದುಕೊಳ್ಳಿರೋ ರಾಮಣ್ಣ ರಹಿಮಣ್ಣ ಉಚಿತ ವರವಣ್ಣ ಇಂತಹ ನೀರನ್ನೇ ಬಾಟ್ಲಿಗೆ ತುಂಬಿ ಮಾರುವ ದುರಾಸೆ ಮಂದಿ ಎಲ್ಲೆಲ್ಲೋ ತುಂಬಿ ಹೋದರಣ್ಣ ಹಾಲು 12 ರೂಪಾಯಿ ಎಳನೀರು 6 ರೂಪಾಯಿ ನೀರಂತ ನೀರೇ ಲೀಟ್ರಿಗೆ 16 ರೂಪಾಯಿ ಆಯ್ತಲ್ಲಣ್ಣ ಬದುಕ್ಲಿಕ್ಕಾದ್ರೂ ಜನ ಕಾಸು ಕೊಡುವರೆಂದು ಪರದೇಶಿ ಕಂಪನಿಗಳು ಬಡವರನ್ನ ಸುರಿಯುತ್ತಾರಲ್ಲಣ್ಣ ಕಾಸು ಕೀಳು ಕೂಲ್ ಡ್ರಿಂಕ್ಸ್ ಲೋಟಕ್ಕೆ ತಂಬಿಗೆ ಹೊಡೆವ ಟ್ರಿಕ್ಸ್ ಕಾಸು ಕೀಳು ಕೂಲ್ ಡ್ರಿಂಕ್ಸ್ ಲೋಟಕ್ಕೆ ತಂಬಿಗೆ ಹೊಡೆವ ಟ್ರಿಕ್ಸ್ ಇದರ ಮರ್ಮ ಅರಿತುಕೊಳ್ಳಿ ನೀರಿನ ಹಕ್ಕು ಉಳಿಸಿಕೊಳ್ಳಿ ಇದರ ಮರ್ಮ ಅರಿತುಕೊಳ್ಳಿ ನೀರಿನ ಹಕ್ಕು ಉಳಿಸಿಕೊಳ್ಳಿ ನಿಜವ ತಿಳಿದುಕೊಳ್ಳಿ